ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 40%, ಬೀದರ್ ಜಿಲ್ಲೆ ಮತ್ತು ನೆರೆಯ ಜೈರಾಬಾದ್ ತಾಲೂಕಿನೊಳಗ 60%, ರಾಯಚೂರು ಜಿಲ್ಲೆ ಒಳಗ 35%, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 25%, ಕೊಪ್ಪಳ ಜಿಲ್ಲೆ ಒಳಗ 30%, ಯಾದಗಿರಿ ಜಿಲ್ಲೆ ಒಳಗ 40%, ಅಲ್ಲದೆ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 35% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ, ಬೀದರ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಒಂದೆರಡು ಕಡೆ ಗುಡುಗು ಮಿಂಚು ಈ ಮಳೆಯ ಜೊತೆಗೆ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನುಂದು ಗೊಂದಲಿಗರ ಕಥೆ, ದಾಮಾಜಿ ಪಂಥ ಕಥೆ ಪ್ರಸ್ತುತಪಡಿಸುವವರು ಸಿದ್ರಾಮ್ ವಾಗ್ಮೊರೆ ಮತ್ತ ಸಂಗಡಿಗರು. ಈಗ ಕೇಳೋಣ ಗೊಂದಲಿಗರ ಕಥೆ, ದಾಮಾಜಿ ಪಂಥ ಕಥೆ. ಬೋಲ್ ಭವಾನಿ ಮಾತಾ ಕೀ ಜಯ, ಸದಾನಂದಿ ಚಾವು ನಗರ ಕೋಟ ರಾಣಿ ಕೀ ಜಯ. ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ, ನಿತ್ಯ ನಾಮ ಸ್ಮರಣೆಯಲಿಂದ ನಿತ್ಯ ದಿವಸ ನಿತ್ಯ ನಂದ, ಭೂತನಾಗಿ ಬೋಧಲಿಂದ ಭೂತನಾಗಿ ಬೋಧಲಿಂದ ನೀತಿ ನಿಲದಾಗಿ ಬಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಸವಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ, ಸವಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ, ಸಂಸಾರ ಸಾಯಸಲಿಂದ ಸರ್ವಜನ ಕೇರಿತದುಂದ. ಕತ್ತಲ ಕಾಳಗವಿದ ಕತ್ತಲ ಕಾಳಗವಿದ ಹತ್ತಿದಂಗೆ ನಿದ್ರಿಯದುಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ವಿ ಜನ್ಮ ಪಂಚಲ್ಲಿಂದ ವಿ ಜನ್ಮ ಪಂಚಲಿ ಉಳಿದ, ವಿ ಜನ್ಮ ಪಂಚಲ್ಲಿಂದ ವಿ ಜನ್ಮ ಉಳಿತಲಿ ಬಂದ, ವಿ ಜನ್ಮ ಹೋಗದ ಮುಂದ ವಿ ಜನ್ಮ ಲೋಗದ ಮುಂದ ದಾರೆ ದಾವದ ನಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಉಮ್ರಾವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉಮ್ರಾವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉಮ್ರಾವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ, ಉಮ್ರಾವಾದಿ ಊರ ಮುಂದ ನಿಜಲಿಂಗನ ಗುಡಿಯದ ಬಂದ. ಮಣಿ ಪ್ರಬೋದಯಾಲಿಂದ ಮಣಿ ಪ್ರಬೋದಯಾಲಿಂದ ವೀರಪ ಜೋರ ಪಾದಕ ಬಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಗುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಗುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಗುಡಿಯದ ಬಂದ, ತುಳಸಾಪುರ ಊರ ಮುಂದ ಅಮ್ಮ ಬಾಯಿ ಗುಡಿಯದ ಬಂದ. ಕೆಲೆ ಕಂಡು ಬಂದ ತಾಯಿ ಮೋಕ ಚಂದ ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ ಶ್ರೀ ಭವಾನಿ, ಶರಣು ಬಂದಮ್ಮ ಜನನಿ. ಗಡಿ ಗಡಿ ನವತುದ ಸಂತ ದಾಮಾಜಿ ಪಂತರು. ಇದು ಬೀದರ್ ಜಿಲ್ಲೆಯ ಕಲಿಯುಗದಾಗ ಆಗಿದಂತ ಘಟನಾ ನಾವು ಹೇಳ್ತಾ ಇದ್ದೀವಿ. ಮಹಾಪುರುಷರು ಸಂತ ದಾಮಾಜಿ ಪಂತರು, ಪಂಡರಿನಾಥಂದ ಭಕ್ತ ಬಿದ್ದರು.

ನಾವು ಮಂಗಳ ವೇಳ ಮಂಗಳ ವೇಳಾಪಟ್ಟಣದವರು. ನೀವು ದಾಮಾಜಿ ಪಂತಗ ಸರ್ಕಾರಿ ಕೋಟಿ ಖಾನ ಲೂಟ್ ಮಾಡ್ಲಾಕಿಕ್ಕಿರಿ, ಏನ್ ಕೈಲಾಕಿಟ್ರಿ ಸರ್ಕಾರ ಅಂದ ಸರ್ಕಾರ ನೋಡ್ಬೇಕಂದ್ರ ಖಾನ ನೋಡ್ಬೇಕಂದ್ರ ಅವ್ರಿಗೆ ಲೂಟಿ ಮಾಡ್ಲಾಕಿಕ್ಕಿಲ್ಲ, ಅವ್ರಿಗೆ ನೋಡ್ಬೇಕಂದ್ರ ಕೈಲಾಕಿಕ್ಕಿದ್ದು ಕೈಲಾಕಿಟ್ಟಿದ್ ಖರೆ ಮಹಾರಾಜ್. ನಿಮ್ಮ ಕೋಟಿ ಖಾನ ಲೂಟ್ ಮಾಡ್ಯಾಕ ನೀವ ಸರ್ಕಾರ ನಾವು, ಯಾಕಂದ್ರ ನಾಳೆ ಊರಾಗ ಬಂದು ಕೇಳಿರ್ಗಿನ ಯಾಕ್ರೋ ತಮ್ಮ ನೀವ್ ಯಾರ ಬಿ ಬಂದ್ ನಮ್ಗೆ ಹೇಳಿಲ್ಲ ಅಂತ ಹೇಳಿ ಅದ್ರ ಸಲಾಗ ನಿಮ್ಗೆ ಸುದ್ದಿ ಮುಟ್ಟಿಸ್ಲಾಕ್ ಬಂದೇವ್ ಸರ್ಕಾರ ಅಂದ. ಯಾಕಂದ್ರೆ ಸುದ್ದಿ ಮುಟ್ಟಿಸ್ರಿ ಆ ಜಾಗದಾಗ ದಾಮಾಜಿ ಪಂತ ಜರ ಕೋಟಿ ಖಾನಿ ಲೂಟ್ ಮಾಡ್ಯಾರ ಅಂದ್ರ ಆಶ ಕೇಳಿ ಬಾಳ ರೋಷ ತಾಳಿದ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ತನ್ನ ಮನಸ್ಸಿನಲ್ಲಿ ಧೈರ್ಯ ಮಾಡಿ ತನ್ನ ಮನಸ್ಸಿನಲ್ಲಿ ಸಿಟ್ಟಿಗೆ ಏರಿ ಬವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಕೊಟ್ಟನ ಬಂದನ ಕೊತ್ವಾಲ ಸಿಟ್ಟಿಗೆ ಏರಿ ಬವ ಕೊಟ್ಟ ಹುಕುಮ ಬಂದಾನ್ರಿ ಕೊತ್ವಾಲ ಸಿಟ್ಟಿಗೆ ಬಂದು ಹುಕುಮ ಕೊಟ್ಟನ ಬಂದಾನ ಕೊತ್ವಾಲ ಆ ದಿವಸ ಬಿತ್ತ ಸೋಮಾರ ಆ ದಿವಸ ಬಿತ್ತು ಸೋಮಾರ ಭಜನೆ ತಯ್ಯಾರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ನೂರಾರು ಮಂದಿ ಸಾಧೂರ ಸರ್ಕಾರಿ ಮಂದಿ ನೋಡ್ಯಾರ ಸರ್ಕಾರಿ ಮಂದಿ ನೋಡ್ಯಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ಜಗತಾರಿ ದಮಡಿ ಒಗದಾರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ನಾವು ಅಲ್ಲಂತರ ಸಾಧೂರ ಅಲ್ಲಂತರ ಸಾಧೂರ ಇದ್ದ ಪರಿಗಿನ ಕದ್ದು ಓಡುತ್ತಾರ ಸಿಗಬರದೆ ಅಂತ ಊರಿಗೆ ಕಾಳ ಏನು ಬಂತ ಕಾಳ ಏನು ಬಂತ ಊರಿಗೆ ಕಾಳ ಏನು ಬಂತ ಮಂಗಳವಾಡಿ ನಮ್ಮ ಪಟ್ಟಣದಲ್ಲಿ ಇದ್ದ ದಾಮಾಜಿ ಪಂತ ಮಂಗಳವಾಡಿ ಎಂಬ ಪಟ್ಟಣದಲ್ಲಿ ಇದ್ದ ದಾಮಾಜಿ ಪಂತ ನೋಡು ತಮ್ಮ ಹುಕುಂಕೆ ತಾವೇದ ರಾಜಾ ಬೋಲೆ ದಲ್ ಹಲೆ ಗರೀಬ್ ಬೋಲೆ ದಾಡಿ ಮಿಸಿನ ಹಲೆ ಹೋ ಅಂದ ಮಂಗಳ ಬೇಡಕ್ ಹೋಗಿ ಆ ದಾಮಾಜಿ ಪಂತ ಕೈಯಾಗ ಕೋಡ ಕಾಲಾಗ ಬೇಡಿ ಹಾಕಿ ತಗೊಳ್ ಬರ್ರಿ ತಮ್ಮ ಅಂದ ರಾಜಾ ಹುಕುಂ ಕುಳ್ಳಕ್ಕೆ ರಾಜನ ಮಾತು ಕೇಳ್ಕೊಂಡು ದಾಮಾಜಿ ಪಂತ ಕಾಲಾಗ ಬೇಡಿ ಕೊಡಿ ಹಾಕೊಂಡು ಅವನಿಗೆ ಜಾಮ್ ಖಾನಿ ತರ್ಬೇಕಂದ ಹುಕುಂಕೆ ತಾವೇದಾರ್ ಹೋದ್ರು ದಾಮಾಜಿ ಪಂತಗೇನಪ್ಪ ಕೈಯಾಗ ಬೇಡಿ ಕಾಲಾಗ ಕೋಡ ಹಾಕಿದ್ರು ನಡಿ ಜಲ್ಮ್ ಅಂದ್ರು ಪೊಲೀಸ್ದವ್ರು ಪೊಲೀಸ್ದವ್ರು ತಕೊಂಡು ನಡೆದಾರ ಹೊಡ್ತಿ ಕಾರ್ ನಡೆಸ್ಯಾರ ಮ್ಯಾಲಿಂದು ಹ್ಯಾಂಗಂತಾರ ಪಂಡರಿನಾಥನ ಭಕ್ತ ಬಿದ್ರು ದಾಮಾಜಿ ಪಂತರು ಮನುಷ್ಯನಾಗ ಏನಂತಾರ ಹರ ಹರ ಹರ ಹರ ಸಂಬ ಸದಾ ಶಿವ ನೆನಸಿ ಬಿಟ್ಟು ಬಾನ ಮರ್ತೆಗಳು ಎಂತ ಪುಣ್ಯವಾನ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ಮರ್ತೆಗ ಎಂತ ಪುಣ್ಯವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ವಿಟಾನಾಗಿ ರೂಪ ತಾಳಿದ ಕೇವಲ ಭಗವಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದ್ರ ಮಾಡುತ್ತಾನ ರೂಪಾಯಿ ಮೊದಲು ಮೊದಲ ಭಾಷೆಗೆ ಮಾಡುತ್ತಾನ ರೂಪಾಯಿ ಕೋಣ ತಾವಗದು ಭಾಷೆಗೆ ಮುದ್ರ ಮಾಡುತ್ತಾನ ಮಾಡುತ್ತಿ ಮೊದಲ ಭಾಷೆಗೆ ಮೊದಲ ಮಾಡುದಾನ ಸಿಂಗ್ರ ಭಾಷೆ ಕೇಳಿದನು ಪೂರ ಎಲ್ಲಿಂದ ಬಂದನಿ ದ್ವಾರ ಎಲ್ಲಿಂದ ಬಂದನಿ ದ್ವಾರ ಎಲ್ಲಿಂದ ಬಂದನಿ ದ್ವಾರ ಎಲ್ಲಿಂದೆ ಬಂದನಿ ದ್ವಾರ ದಾಮಾಜಿ ಪಂತ ಕಳ ವ್ಯಾರ ದಾಮಾಜಿ ಪಂತ ಕಳ ವ್ಯಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ವಿಟನಂತ ಕರಿತಾರ ಅವಾಗ ಪಂಡರಿನಾಥನ್ ಧನ ಹಚ್ಚನ ಭಗವಾನ್ ಗೊತ್ತಾಯ್ತು ಯಾರ ಆತ್ಮದಾಗ ಏನದ ಅಂಬಾದ್ ಈ ಮಾನವ ಜನ್ಮದಾಗ ಬೇಗದಿ ಎಚ್ಚರ ಆಗೋತನ್ಮ ಈ ಜನ್ಮ ಬರುವುದೇ ಒಮ್ಮ ಒಮ್ಮ ಹುಟ್ಟಿದೇವಂದ್ರ ಆ ಭಗವಂತನ ಧ್ಯಾನ ಮಾಡ್ಲತ್ತಾನ ಪರಮಾತ್ಮ ಧ್ಯಾನ ಪಂಡರಿನಾಥ್ಗ ಅರು ಉಂಟಾಯ್ತು ಅರು ಉಂಟಾಗಿ ಕುಂಡ್ಯಾಗ ಲಂಗೋಟಿ ಮೈ ಮ್ಯಾಲ ಚಿಂದೋಟಿ ಹೆಗಲ ಮ್ಯಾಲ ಕೋರಿ ಕೈಯಾಗ ಬಡಗಿ ತಕೊಂಡು ಆ ಸಿಕಿಂದ್ರ ಭಾಷೆ ಬೀದರ್ದಾಗ ಬಂದು ಜ್ವಾರ ಅಂದ ನಮಸ್ಕಾರಿ ಅಂದ ನಮಸ್ಕಾರ ನಮಸ್ಕಾರ ಹಲೋ ತಮ್ಮ ನೀ ಯಾವ ಊರವ ಯಾಕೆ ಬಂದಿದ್ದಿಲ್ಲಿ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರ ಮಂಗಳ ವೇಳ ಪಟ್ಟಣಮ್ಮದಲ್ಲಿ ಅವ್ರ ಮನ್ಯಾಗ ನೋಡ್ಬೇಕಂದ್ರ ನಾ ಕೆಲ್ಸ ಮಾಡ್ತೀನಿ ಮಹಾರಾಜ ವಿಟ್ಯಾ ಅಲ್ವಾ ನಿನ್ ಹೆಸರು ನನ್ನ ಹೆಸರು ವಿಟ್ಯಾ ಮಹಾರಾಜ್ ಹಲೋ ತಮ್ಮ ವಿಟ್ಯಾ ಇದ್ರೆ ಬರೋಬರ ಆಯ್ತು ಅರೆ ಇಲ್ಲಿ ಯಾಕೆ ಬಂದಿದ್ಯ ಅಂದ ಮಹಾರಾಜ್ ನೋಡ್ಬೇಕಂದ್ರ ದಾಮಾಜಿ ಪಂತರು ಕೋಟಿ ಖಾನಿ ಲೂಟ್ ಮಾಡ್ಲಾಕ ಹಚ್ಚ ನೋಡ್ಬೇಕಂದ್ರ ಅವ್ರ ಅವ್ರ ಪಡೆ ಪಾವಣೆ ಲೆಕ್ಕ ನಿಮ್ಗೆ ಕುಳ್ಳಾಕ ಬಂದ ಭಾಷಾ ನಗು ಬಂತು ಪುಂಡ್ಯಾಗ ಲಂಗೊಟ್ಟಿದ ಮೈ ಮ್ಯಾಲ್ ಚಿಂದೊಟ್ಟಿದ ಹೆಗಲ ಮ್ಯಾಲ್ ಕೋರಿಯದ ನೋಡಿದ್ರ ಹುಚ್ಚನ ವೇಷ ಅದ ಇವಾಗ ಏನಾರ ರೊಕ್ಕ ಕೊಡ್ತಾನ ಅಂತ ಪ್ರಧಾನಿ ಏನಂತಾನೆ ಯಾಕೋ ಪ್ರಧಾನಿ ಹುಚ್ಚ ಬಂದ ಕಾಣಿಸ್ತದ ಕಚೇರಿ ಕಾಯ್ದಿರ ನುಗ್ಗಾಕೋತಮ್ಮ ಅಂದ ಏ ನುಗ್ಗಾಕತ್ತರ ಅಲ್ಲ ಕೇತರಲ್ಲ ಪ್ರಧಾನಿ ನುಗ್ಲಾಕುದ ಇದ್ರಂದ ಮುಂದೆ ತಲೆಯಾಗ ಚಿಟ್ಟಿ ಇತ್ತು ಚಿಟ್ಟಿ ಹಾರ ಹೊಡೆದ್ರು ಹೌದು ದಿಲ್ಲಿದಾಗ ಹೆಂಗ ರೊಕ್ಕ ತಯಾರಾಗ್ತಾವ ಒಂದ್ ಕಡೆ ರೊಕ್ಕ ಲಾಲು ಹಸ್ರುಫೆ ಎಲ್ಲ ಬೀಳತ್ತು ತಕೊಂಡ್ರಿ ತಮ ಕಾರ್ಕೂನ್ ಮಂದಿ ನೀವು ಲೆಕ್ಕ ಮಾಡ್ಕೋರಿ ನಿಮ್ ಕೋಟಿ ಖಾನ ರಕಮ್ ಏಟದ ಅಟ್ಟೆಲ್ಲ ಅಳ್ಕೊಳಿಲ್ಲ ಚಿಟ್ಟಿ ಬಿಟ್ಲಾಗದಲ್ಲ ಮುತ್ತು ಅವಳ ಜಾಗದ ಬೆಳ್ಳಿ ಬಂಗಾರ ರೂಪಾಯಿ ಪಾಕಿ ಡಿಗ್ಗಿ ಬಿದ್ದ ಜಾಗದ ಹೌದು ಆ ಎಲ್ಲ ಮಂದಿ ಏನಂತಾರ ಮಹಾರಾಜ್ ಇದು ಕೋಟಿ ಖಾನದಾಗ ಇದು ಚಿಟ್ಟಿ ಬರ್ದ್ ಕೊಡ್ರಿ ದಾಮಾಜಿ ಪಂತ್ ನೋಡ್ಬೇಕಂದ್ರ ರಕಮ್ ಮುಡ್ತು ಅಂತ ಹೇಳಿ ಮುಡ್ತಾನ ಅವಾಗ ಪರಮೇಶ್ವರಿಗೆ ಏನಂತಾರ ರಾಜ ಇವ ಪತ್ರ ಬರ್ಕೊಟ್ಟಾರ ದಾಮಾಜಿ ಪಂತನ ಮನೆಯ ವಿಟ್ಯಾ ಅಂಬ ಕೆಲಸ ಮಾಡವ